ಟಿಲ್ಲರ್ ಹೊಡೆದಾಗ ಏನಾಗುತ್ತೆ, ಅದು ಕಾಂಪೋಸ್ಟ್ ಗೊಬ್ಬರ ಮಣ್ಣಲ್ಲಿ ಬೆರಿತೈತೆ, ಅದು ಸಗಣಿ ಗೊಬ್ಬರ. ಅವಾಗ ಏನಾಗುತ್ತೆ, ಅಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಪೋಷಕಾಂಶಗಳು ರಿಲೀಸ್ ಆಗ್ತವೆ. ಅದ್ರ ಜೊತೆಗೆ ಕಾಂಪೋಸ್ಟ್ ಗೊಬ್ಬರ ಮಣ್ಣಲ್ಲಿ ಬೆರೆತಾಗ ಕೋಟ್ಯಾನುಗಟ್ಟಲೆ ಜೀವಾಣುಗಳು ವೃದ್ಧಿ ಆಗ್ತವೆ. ಎನ್ರಿಚ್ ಕಾಂಪೋಸ್ಟ್ ಕೂಡ ನಾವು ಮಾಡ್ಬೋದು. ಯಾವ ರೀತಿಯಾಗಿ ಮಾಡ್ಬೋದು ಅಂದರೆ, ನಮ್ಮ ರೈತರು ಈ ಸಗಣಿ ಗೊಬ್ಬರದಾಗನೇ ಅಜೋಸ್ಪರಿಲಮ್ ಆಗಲಿ, ಅಜಿಟೋಬ್ಯಾಕ್ಟರ್ ಆಗಲಿ, ಟ್ರೈಕೋಡರ್ಮ ಪುಡಿಯನ್ನು, ಅದ್ರ ಜೊತೆಗೆ ರೈಜೋಬಿಯಮ್ಮನ್ನು, ಇವನ್ನ ನಾವು ಸುಮಾರು ಒಂದು 10 ಕೆ ಜಿಯನ್ನು ನಾವು ಹಾಕಿ ವಾರ ಕಾಂಪೋಸ್ಟ್ ಗೊಬ್ಬರವನ್ನು ಹೊಲಕ್ಕೆ ಹೇರಬಾರ್ದು, ಅಲ್ಲೇ ಬಿಡಬೇಕದು. ಬಿಟ್ಟಾಗ ಏನಾಗುತ್ತೆ, ಅಲ್ಲಿ ನಾವು ನೀರನ್ನು ಬಿಟ್ಟಾಗ ಆ ಒಂದು ಎನ್ರಿಚ್ ಕಾಂಪೋಸ್ಟ್, ಅಲ್ಲಿ ಈಗ ಅಜಿಟೋಬ್ಯಾಕ್ಟರ್ ಆಗಲಿ, ಟ್ರೈಕೋಡರ್ಮ ಆಗಲಿ, ಆ ಎನ್ರಿಚ್ ಕಾಂಪೋಸ್ಟ್ ಜೊತೆಗೆ ಸಗಣಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿದಾಗ ಅದು ಕಾಂಪೋಸ್ಟಿನ ಒಂದು ಜೈವಿಕ ಜೀವಾಣುಗಳ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಅದನ್ನು ನಾವು ಒಂದು ವಾರ ಬಿಟ್ಟು 10-15 ದಿವಸ ಬಿಟ್ಟು ಅದನ್ನು ನಾವು ಜಮೀನಿಗೆ ಹೇರೋದ್ರಿಂದ ಅಲ್ಲಿ ಮಣ್ಣಿನ ಒಂದು ಜೈವಿಕ ಜೀವಾಣುಗಳ ವೃದ್ಧಿ ಆಗುತ್ತೆ. ಆದಾಗ ಅಲ್ಲಿ ಮಣ್ಣಿನ ಒಂದು ಫಲವತ್ತತೆಗೆ, ಅಲ್ಲಿ ಒಂದು ಜೈವಿಕ ಜೀವಾಣುಗಳ ಸಂಖ್ಯೆ ಕೋಟ್ಯಾನುಗಟ್ಟಲೆ ವೃದ್ಧಿ ಆಗ್ತವೆ. ಅವಾಗ ಅಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಬೇಗ ಕೊಳೆತು ಗೊಬ್ಬರ ಆಗುತ್ತೆ. ಮಣ್ಣಿನ ಫಲವತ್ತತೆಗೆ ಈ ಜೈವಿಕ ಗೊಬ್ಬರ ಮಿಕ್ಸ್ ಮಾಡಿ ಹೊಲಕ್ಕೇರೋದ್ರಿಂದ ಆ ಮಣ್ಣಿನ ಒಂದು ಕಾಂಪೋಸ್ಟ್ ಗೊಬ್ಬರದ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ. ಅದರಲ್ಲಿ ಸಾರಜನಕ, ರಂಜಕ ಮತ್ತು ಟ್ರೈಕೋಡರ್ಮ ಶಿಲೀಂದ್ರನಾಶಕಗಳನ್ನು ನಾವು ಮಿಕ್ಸ್ ಮಾಡಿ ನಾವು ಹೊಲಕ್ಕೇರೋದ್ರಿಂದ ಅಲ್ಲಿ ಬೆಳೆಗಳಿಗೆ ಬರ್ತಕ್ಕಂಥ ರೋಗಗಳ ಬಾಧೆಯನ್ನು ಕೂಡ ನಾವು ಕಡಿಮೆ ಮಾಡ್ಬೋದು. ಅದರ ಜೊತೆಗೆ ಬೆಳೀತಕ್ಕಂಥ ಬೆಳೆಗೆ ಒಂದು ನಿರೋಧಕ ಶಕ್ತಿ, ಆ ಬೆಳೆಯನ್ನು ವಾತಾವರಣದ ಏರುಪೇರುಗಳನ್ನು ತಡ್ಕೊಳ್ಳೋ ಶಕ್ತಿ ಬರುತ್ತೆ. ಬಿದ್ದಂಥ ಮಳೆ ನೀರನ್ನು ಕೆಂಪು ಮಣ್ಣಲ್ಲಿ ಹೀರಿಕೊಳ್ಳುವ ಸಾಮರ್ಥ್ಯ ಕೂಡ ಜಾಸ್ತಿ ಆಗುತ್ತೆ. ಸಗಣಿ ಗೊಬ್ಬರ ಏರಕ್ಕೆ ಆಗಂಗಿಲ್ಲ ಅಂತ ರೈತರು ಕುರಿಯನ್ನು ತರಿಸೋ ಪದ್ಧತಿಯನ್ನು ಮಾಡಿ ಹೊಲದಾಗ ಕುರಿ ತರಿಸಿದಾದ ತಕ್ಷಣ ಟಿಲ್ಲರು ಅಥವಾ ಹರಗದ್ರಿಂದ ಏನಾಗುತ್ತೆ, ಅಲ್ಲಿ ಇರ್ತಕ್ಕಂಥ ಸಾವಯವ ಗೊಬ್ಬರ ಪರಿವರ್ತನೆ ಆಗುತ್ತೆ. ಅದಕ್ಕೆ ದಯಮಾಡಿ ನಮ್ಮ ರೈತರು ಮಣ್ಣಿನ ಫಲವತ್ತತೆಗೆ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಕೊಡ್ರಿ, ಎರೆಹುಳು ಗೊಬ್ಬರವನ್ನು ಕೊಡ್ರಿ, ಕೋಳಿ ಗೊಬ್ಬರ ಆಗಲಿ, ಹಸಿರೆಲೆ ಗೊಬ್ಬರ ಆಗಲಿ, ಯಾವುದೂ ಇಲ್ಲ ಅಂದ್ರೆ ಕುರಿಯನ್ನು ತರಿಸಿ ಮಣ್ಣಿನ ಫಲವತ್ತತೆಯನ್ನು ನೀವು ಕಾಪಾಡಿಕೊಳ್ಳ್ರಿ. ಬೇಸಿಗೆಯಲ್ಲಿ ಮಣ್ಣಿನ ಫಲವತ್ತತೆಯೇ ರೈತರ ಸಂಪತ್ತು, ಅದು ಅದನ್ನು ನಾವು ಕಾಪಾಡಿಕೊಂಡಾಗ ಮಾತ್ರ ನಾವು ಬೆಳೀತಕ್ಕಂಥ ಬೆಳೆಯನ್ನು ಉತ್ತಮ ಗುಣಧರ್ಮವಾದ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ರೈತರಿಗೆ ಖರ್ಚು ಕೂಡ ಕಡಿಮೆ ಮಾಡಲಿಕ್ಕೆ ಈ ಒಂದು ಕಾಂಪೋಸ್ಟ್ ಗೊಬ್ಬರಗಳು ಸಹಾಯ ಆಗುತ್ತೆ. ರಾಸಾಯನಿಕ ಗೊಬ್ಬರ ಬಳಸೋದನ್ನು ಕಡಿಮೆ ಮಾಡಬೇಕಂದ್ರೆ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ನಾವು ಬಳಸಿದಾಗ ಮಾತ್ರ ರಾಸಾಯನಿಕ ಗೊಬ್ಬರದ ಪ್ರಮಾಣವನ್ನು ನಾವು ಕಡಿಮೆ ಮಾಡಬಹುದು. ಸಾವಯವ ಗೊಬ್ಬರದಿಂದ ಹೆಚ್ಚಿನ ಕೃಷಿ ಬೆಳೆಗಳನ್ನು ಬೆಳೀಲಿಕ್ಕೆ ನಮ್ಮ ರೈತರು ಮುಂದಾಗಬೇಕು. ರೈತ ಬಾಂಧವರೇ, ಇದುವರೆಗೆ ಡಾಕ್ಟರ್ ಸಿಎಂ ಕಾಲಿಬಾವಿ ಅವರಿಂದ ಸಾವಯವ ಗೊಬ್ಬರ ಕುರಿತು ಮಾಹಿತಿ ಕೇಳಿದ್ದೀರಿ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ಗೀತೆಗಳನ್ನು ಕೇಳೋಣ. ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಪಡೆಯಲು ನಾವು ಮನಸ್ಸು ಮಾಡಬೇಕಿದೆ ಈ ದಿನ ಈ ದಿನ ಈ ದಿನ ಈ ದಿನ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಶುದ್ಧ ಶಕ್ತಿಯ ಗಣಿಯ ಕದವ ತೆರೆಯಲು ಕೂಡಿ ಕೂಗೋಣ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಖುಲ್ ಜಾ ಶಿಂ ಶಿಂ ಅನಂತ ಶಕ್ತಿಯ ಮೂಲವಾಗಿ ಮರಗಳಲ್ಲಿ ಹುದು ಇಂಧನ ಇಂಧನ ಇಂಧನ ಇಂಧನ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಹೊಂಗೆ ಸಿಮರೂಪ ಬಳೆದು ನಾವು ಇಂಧನ ಸಕ್ಷಮರಾಗೋಣ ಹೊಂಗೆ ಸಿಮರೂಪ ಬೆಳೆದು ನಾವು

ಗೊಬ್ಬರ ಆಹಾರ ಹೀರಿ ಹೀರಿ ಕೆಂಪು ಮಣ್ಣಿನಾಗ ಮಳಿ ಕಡಿಮೆ ಇರುವಾಗ ಅರಳ ತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳ ತೈತಿ ಮಲ್ಲಿಗೆ